ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 528 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಕೆಳಗರೆ ಈಗ ಕೇಳಿ, ಡಾಕ್ಟರ್ ಮಂಜುನಾಥ್ ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರೊಂದಿಗೆ ದಾಳಿಂಬೆ ಬೆಳೆಗೆ ಬರುವ ದುಂಡಾಣು ಅಂಗಮಾರಿ ರೋಗದ ಕುರಿತು ಮಾತುಕತೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಮ್ಮ ವಿಜಯಪುರ ಆಕಾಶವಾಣಿ ಸ್ಟುಡಿಯೋಕ್ಕೆ ಡಾಕ್ಟರ್ ಜಿ ಮಂಜುನಾಥ್ ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಇಂದು ನಮ್ಮ ಸ್ಟುಡಿಯೋದಲ್ಲಿ ದಾಳಿಂಬೆ ಬೆಳೆಗೆ ಬರುವ ದುಂಡಾಣು ಅಂಗಮಾರಿ ರೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನ ರೈತ ಬಾಂಧವರಿಗಾಗಿ ಕೊಡ್ತಾ ಇದ್ದಾರೆ. ಅವು ಯಾವ ರೀತಿ ಬೆಳಿಬೇಕು, ಮತ್ತೆ ರೋಗದ ಲಕ್ಷಣಗಳೇನು, ಮತ್ತೆ ರೋಗ ಕಂಡು ಬಂದಾಗ ನಾವು ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು, ಎಲ್ಲದರ ಬಗ್ಗೆ ವಿವರವಾಗಿ ಒಂದಿಷ್ಟು ಮಾಹಿತಿಯನ್ನ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಡಾಕ್ಟರ್ ಜಿ ಮಂಜುನಾಥ್ ಅವರೇ. ಸರ್ ನಮಸ್ಕಾರ. ಸರ್ ಸರ್ ಈಗ ದಾಳಿಂಬೆ ಬೆಳೆಯಲ್ಲಿ ಬರುವಂತ ರೈತ ಬಾಂಧವರಿಗೆ ಕಾಡುತ್ತಿರುವಂತ ಒಂದು ಈ ದುಂಡಾಣು ಅಂಗಮಾರಿ ರೋಗ, ಇದು ಬಹಳ ರೈತ ಬಾಂಧವರಿಗೆ ಒಂದು ಕ್ಲಿಷ್ಟಕರ ಒಂದು ಪರಿಸ್ಥಿತಿಗೆ ಒಯ್ತಾ ಇದೆ. ಅದರಲ್ಲಿ ಈ ದಾಳಿಂಬೆ ಬೆಳೆಗೆ ಕಾಡುವಂತ ಪ್ರಮುಖ ರೋಗಗಳು ಯಾವ್ಯಾವ ಅಂತಾರೆ? ದಾಳಿಂಬೆಯನ್ನ ಕಾಡುವ ಅತ್ಯಂತ ಪ್ರಮುಖ ರೋಗಗಳು ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ದುಂಡಾಣು ಅಂಗಮಾರಿ ರೋಗ ಮೊದಲನೆಯದು. ಮೊದಲನೇದು. ಎರಡನೇದು ಸೊರಗು ರೋಗ. ಮೂರನೇದು ಹಣ್ಣು ಕೊಳೆ ರೋಗ. ಈ ಮೂರು ರೋಗಗಳು ಎಲ್ಲ ರೈತರನ್ನ ಅತ್ಯಂತ ಹೆಚ್ಚಿಗೆ ಕಾಡ್ತಾ ಇದೆ. ಆದರೆ ದಾಳಿಂಬೆ ದುಂಡಾಣು ಅಂಗಮಾರಿ ರೋಗವನ್ನ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ನಿರ್ವಹಣೆಯನ್ನು ಮಾಡದೇ ಇದ್ದಲ್ಲಿ ಅದು ಅತಿ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತೆ. ಈಗ ಎರಡನೇದು ಹೇಳಿದ್ರೆ ಸರ್, ಇದು ದುಂಡಾಣು ಅಂಗಮಾರಿ ರೋಗ ಆದ ನಂತರ ಸೊರಬು ರೋಗ ಅಂತ ಹೇಳಿದ್ರೆ, ಹೌದು, ಈ ಸೊರಬು ರೋಗ ಇದರ ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತೇಳಿ? ಸೊರಬು ರೋಗ ಮೊದಲಿಗೆ ಯಾವುದಾದರೂ ಗಿಡದ ಒಂದು ಭಾಗ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಯಾವುದಾದರೂ ಒಂದು ಕೊಂಬೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ನಂತರ 15-20 ದಿನಗಳಲ್ಲಿ ಇಡೀ ಗಿಡ ಆ ಹಳದಿ ಬಣ್ಣದಿಂದ ಆವೃತ ಆಗುತ್ತೆ. 30 ದಿನಗಳಲ್ಲಿ ಇಡೀ ಗಿಡ ಸೋಗಿ ಹೋಗುತ್ತೆ, ಅಂದ್ರೆ ಪೂರ್ಣ ಬಾಡಿ ಹೋಗುತ್ತೆ, ಸತ್ತು ಹೋಗ್ಬಿಡುತ್ತೆ. ಇದು ನಾವು ಸೊರಬು ರೋಗದ ಮುಖ್ಯ ಲಕ್ಷಣಗಳು. ಈಗ ಸೊರಬು ರೋಗ ಈ ರೀತಿ ಲಕ್ಷಣಗಳನ್ನ ಹೇಳಿದ್ರೆ ಸರ್, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತ ಹೇಳಿದಾಗ, ಎಲೆಗಳು ರೈತ ಬಾಂಧವರ ಒಂದು ತೋಟದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ರೈತ ಬಾಂಧವರು ಮೊದಲು ಮಾಡಬೇಕಾದ ಕೆಲಸ ಏನು? ಸೊರಗು ರೋಗವನ್ನ ನೀವು ಒಂದು ರೋಗ ಲಕ್ಷಣ ಕಂಡ ಮೇಲೆ ತತ್ಕ್ಷಣ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾಟಿ ಮಾಡುವ ಹಂತದಿಂದನೇ ಕೂಡ ಅವರು ಹಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಆ ಮುಂಜಾಗ್ರತಾ ಕ್ರಮಗಳು ಯಾವುದು ಅಂತ ಹೇಳಿದ್ರೆ, ನಾಟಿ ಮಾಡುವ ಹಂತದಲ್ಲಿ ಸೊರಗು ರೋಗ ಇಲ್ಲದೇ ಇರೋಂತಹ ಗೂಟಿಗಳನ್ನು ನಾಟಿ ಮಾಡಬೇಕು ಮುಖ್ಯವಾಗಿ. ಎರಡನೆಯದು ಎರೆ ಮಣ್ಣು ಅಂತ ಹೇಳ್ತೀವಿ ನಾವು, ಅಂದ್ರೆ ಜೇಡಿಯುಕ್ತ ಮಣ್ಣಿನಲ್ಲಿ ನಾಟಿ ಮಾಡಬಾರದು. ಮೂರನೇದು ನೀರಿನ ನಿರ್ವಹಣೆಯನ್ನ ತುಂಬಾ ಚೆನ್ನಾಗಿ ಮಾಡಬೇಕು. ಅಂದ್ರೆ ನೇರ ನೀರು ಅಂದ್ರೆ ನಾವು ಹನಿ ನೀರಾವರಿಯ ಮುಖಾಂತರ ನಾವು ನೀರಾವರಿ ಮಾಡ್ತಾ ಇದ್ರೆ ಆ ನೀರನ್ನ ಕನಿಷ್ಠ 1-1.5 ಅಂತರಗಳಲ್ಲಿ ಆ ಹನಿ ಬೀಳುವ ಹಾಗೆ ಮಾಡಬೇಕು. ಮೂರು ಅಂದ್ರೆ ಕಾಂಡದಿಂದ 1-1.5 ದೂರದಲ್ಲಿ ದೂರ ಅದನ್ನ ನಾವು ಹನಿ ಬೀಳುವ ಹಾಗೆ ಮಾಡಬೇಕು. ಅದನ್ನ ನಾವು ಡ್ರಿಪ್ಪರ್ ಗಳನ್ನ ಇಡಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ನಾಟಿ ಮಾಡುವ ಹಂತದಲ್ಲಿ ನಾವು ಜೈವಿಕ ಜೀವನಾಶಕಗಳನ್ನ ನಾವು ನಾಟಿ ಮಾಡುವ ಗುಂಡಿಗೆ ನಾವು ಸೇರಿಸಿದ್ರೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ 4 ಅಂಶಗಳನ್ನ ಅವರು ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದಲ್ಲಿ ಅಂದ್ರೆ ನಾಟಿ ಮಾಡುವಕ್ಕಿಂತ ಪೂರ್ವದಲ್ಲಿನೇ ನಾಟಿ ಮಾಡುವ ಹಂತದಿಂದ ಹಿಡಿದು ಈ ಕ್ರಮಗಳನ್ನು ಅನುಸರಿಸಬೇಕು. ಅದು ಮುಖ್ಯವಾದದ್ದು. ಎರಡನೇ ಅಂದ್ರೆ ಒಂದು ಸಲ ಸೊರಗ ರೋಗ ಏನಾದರೂ ಯಾವುದಾದರೂ ತೋಟಗಳಲ್ಲಿ ಕಾಣಿಸಿಕೊಂಡದ್ದೇ ಆದಲ್ಲಿ ಅಂತಹ ತೋಟಗಳಲ್ಲಿ ಮೊದಲಿಗೆ ಅವರು ಅವರ ಬೇರುಗಳಲ್ಲಿ ಗಂಟು ಇದೆಯಾ ಅಂದ್ರೆ ಜಂತು ಹುಳದಿಂದ ಬಾಧಿತವಾದ ಗಂಟುಗಳಿದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ಆ ಜಂತು ಹುಳದ ಬಾಧೆ ರೋಗದ ತೀವ್ರತೆಯನ್ನು ಜಾಸ್ತಿ ಮಾಡುತ್ತೆ. ಅದರಿಂದ ಆ ಜಂತು ಅಂಶಗಳನ್ನ ಅಂದ್ರೆ ರೋಗಗಳ ಬೇರುಗಳ ಗಂಟುಗಳಲ್ಲಿ ಜಂತು ಅಥವಾ ಗಂಟುಗಳು ಇದ್ರೆ ಅದನ್ನು ಕೂಡ ಗಮನಿಸಬೇಕು. ಇದು ಮುಖ್ಯವಾದದ್ದು. ಇನ್ನೊಂದು, ಯಾವ ತೋಟಗಳಲ್ಲಿ ಸೊರಗ ರೋಗ ಬಂದಿದೆಯೋ ಅಂತಹ ತೋಟಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಣ್ಣಿನ ಮೂವ್ಮೆಂಟ್ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮಣ್ಣು ಮೂವ್ ಆಗಬಾರದು, ಅದನ್ನ ನೋಡ್ಕೋಬೇಕು. ಮತ್ತೆ ನೀರನ್ನ ಹಾಯಿಸಬಾರದು, ಫ್ಲಡ್ಡಿಂಗ್ ಮಾಡಬಾರದು. ಈ ಸೂಚನೆಗಳನ್ನ ಅವರು ಗಮನಿಸಬೇಕು. ಗಮನಿಸಿದ್ರೆ ಅವರು ನಿರ್ವಹಣೆ ಮಾಡಿದಲ್ಲಿ ಸೊರಗ ರೋಗವನ್ನ ಸೊರಗು ಬಾಧಿತ ಗಿಡಗಳನ್ನ ಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಅಸಾಧ್ಯ, ಕಷ್ಟ ಸಾಧ್ಯ. ಆದರೆ ಆ ರೋಗ ಪ್ರಸರಣವನ್ನ ಖಂಡಿತವಾಗಿಯೂ ಈ ಮುಂಜಾಗ್ರತಾ ಕ್ರಮಗಳಿಂದ ಅವರು ಪ್ರಸರಣವನ್ನು ತಡೆಗಟ್ಟಬಹುದು, ಅವರ ಹಾನಿಯನ್ನ ತಡೆಗಟ್ಟಬಹುದು. ಇನ್ನೊಂದು ಸರ್ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ, ಏನಪ್ಪಾ ಅಂತಂದ್ರೆ ಈಗ ಸೊರಬು ರೋಗ ಕಂಡು ಬಂದಾಗ ಗಿಡವನ್ನ ಸಂಪೂರ್ಣವಾಗಿ ನಾವು ಗದ್ದೆಯಿಂದ ತೆಗೆದಾಗ ತಡೆಗಟ್ಟಬಹುದಾ ಅಥವಾ ಇಲ್ಲ? ಹೌದು, ಸಂಪೂರ್ಣವಾಗಿ ಸೊರಗು ರೋಗ ಬಾಧಿತ ಗಿಡಗಳನ್ನ ತೆಗೆದುಹಾಕಬೇಕು. ತೆಗೆದುಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಮಣ್ಣು ಮತ್ತೊಂದು ಆರೋಗ್ಯಕರ ಗಿಡದ ಮಣ್ಣಿನ ಮೇಲೆ ಪರಿಣಾಮವಾಗಬಾರದು. ಯಾಕೆಂದ್ರೆ ಇದು ಮಣ್ಣಿನಲ್ಲಿ ಜೀವಿಸುವ ಒಂದು ಶಿಲೀಂಧ್ರದಿಂದ ಹರಡುವ ರೋಗ. ಅದು ಬೇರೆ ಮಣ್ಣಿಗೆ ಹೋದ್ರೆ ಅದು ಕೂಡ ಆ ರೋಗವೂ ಕೂಡ ಬಾಧಿತವಾಗುತ್ತೆ. ಅದರಿಂದ ಆ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿ ಒಂದು ನಾವು ಹೇಳ್ತೀವಿ, ಟ್ರೆಂಚ್ ಅನ್ನ ಮಾಡಿ ಗುಂಡಿಯನ್ನು ತೆಗೆದು 1 ಅಡಿ ಅಥವಾ 1.5 ಅಡಿ ಗುಂಡಿಯನ್ನು ತೆಗೆದು ನೀವು ಅದನ್ನ ಬೇರ್ಪಡಿಸಿ ಸುಟ್ಟು ಹಾಕಬೇಕು ಅಂತ ಹೇಳ್ತೀವಿ. ಆ ಸುಟ್ಟು ಹಾಕಬೇಕಾದ್ರೆ ತದನಂತರ ಆ ರೋಗ ಬಾಧಿತ ಜಾಗವನ್ನು ನಾವು 4% ಫಾರ್ಮಾಲಿನ್ ದ್ರಾವಣದ ಜೊತೆ ನಾವು ಮಣ್ಣಿಗೆ ಸೇರಿಸಿ ಆ ಪ್ಲಾಸ್ಟಿಕ್ ಮಲ್ಚ್ ಅನ್ನು ಮಾಡಿ ಆ ರೋಗಾಣುವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಮತ್ತೊಂದು ನಾವು ದಾಳಿಂಬೆ ಗಿಡವನ್ನು ನಾಟಿ ಮಾಡಬಹುದು. ಈ ರೀತಿ ಮಾಡಿದಾಗ ಈ ಸೊರಗು ರೋಗವನ್ನ ಸೊರಗು ರೋಗದ ಪ್ರಸರಣವನ್ನ ನಾವು ತಡೆಗಟ್ಟಬಹುದು. ಹೌದು, ಸೊರಗು ರೋಗದ ಪ್ರಸರಣವನ್ನ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗುವುದನ್ನ ತಡೆಗಟ್ಟಬಹುದು. ಯಾಕೆ ಅಂತ ಹೇಳಿದ್ರೆ ಸೊರಗು ರೋಗ ತತ್ಕ್ಷಣ ಇಡೀ ತೋಟವನ್ನ ಆವರಿಸೋದಿಲ್ಲ, ಅದು ಸಮಯ ತಗೊಳ್ಳುತ್ತೆ. 1 ವರ್ಷ 2 ವರ್ಷ 3 ವರ್ಷ ಸಮಯನ ತಗೊಳ್ಳುತ್ತೆ. ಆ ಸೂಚನೆಗಳನ್ನ ಚಾಚು ತಪ್ಪದೆ ಗಮನಿಸಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ನಾವು ತೋಟವನ್ನು ನಿರ್ವಹಣೆ ಮಾಡಿದಲ್ಲಿ ಸೊರಗು ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು ಸರ್, ತಡೆಗಟ್ಟಬಹುದು ಅಂತೀರಿ ಸರ್. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ದಾಳಿಂಬೆ ಬೆಳೆಯನ್ನ ಬೆಳೆಯುವಂತಹ ರೈತ ಬಾಂಧವರು ಎಷ್ಟು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕಂತೀರಿ? ಎಷ್ಟು ವರ್ಷ ಅನ್ನುವ ಬದಲು ನಾಟಿ ಮಾಡುವ ಪೂರ್ವದಲ್ಲಿ ಕಡ್ಡಾಯವಾಗಿ ಪರೀಕ್ಷೆ ಮಾಡಬೇಕು. ನೀರು ಮತ್ತೆ ಮಣ್ಣನ್ನ ಕಡ್ಡಾಯವಾಗಿ ಪರೀಕ್ಷೆ ಮಾಡಬೇಕು. ತದನಂತರ ಸೂಕ್ತವಾದ ರಸಗೊಬ್ಬರಗಳನ್ನು ಬಳಸದೇ ಆದಲ್ಲಿ ಈ ಅಂತಹ ನಷ್ಟವನ್ನು ಉಂಟು ಮಾಡುವ ಯಾವ ಪರಿಣಾಮವೂ ಕೂಡ ಇಲ್ಲದೇ ಇರೋದ್ರಿಂದ 2 ವರ್ಷ 1 ವರ್ಷಕ್ಕೆ ಅವರು ಒಂದ್ಸಲ ನಾವು ಅದನ್ನ ಪರೀಕ್ಷೆ ಮಾಡಬಹುದು. ಅಂತಹ ವ್ಯತಿರಿಕ್ತ ಪರಿಣಾಮಗಳನ್ನ ಏನು ಬದಲಾವಣೆ ಆಗಿರೋದಿಲ್ಲ ಮಣ್ಣಲ್ಲಿ ಆಗಿರೋದಿಲ್ಲ. ಮಣ್ಣಿನ ಆರೋಗ್ಯವನ್ನ ಅಭಿವೃದ್ಧಿಪಡಿಸುವ ಹಲವು ಅಂಶಗಳನ್ನ ಅವರು ಸಕಾಲಕ್ಕೆ ಸೇರಿಸ್ತಾ ಹೋದ್ರೆ, ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವ ಅಂಶಗಳನ್ನು ಸೇರಿಸ್ತಾ ಹೋದ್ರೆ ಮಣ್ಣಿನ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ. ಪರೀಕ್ಷೆ ಮಾಡುವ ಅವಶ್ಯಕತೆಯೂ ಕೂಡ ಅಷ್ಟಾಗಿ ಇರೋದಿಲ್ಲ, ಆದ್ರೆ ಪೂರ್ವದಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು. ಇನ್ನೊಂದು ಸರಿ, ಯಾಕಂದ್ರೆ ನಾನು ಈ ಪ್ರಶ್ನೆಯನ್ನು ತಮಗೆ ಯಾಕೆ ಕೇಳಿದೆ ಅಂತಂದ್ರೆ, ರೈತ ಬಾಂಧವರಲ್ಲಿ ಸ್ವಲ್ಪ ಹಣದ ಕೊರತೆ ಜಾಸ್ತಿ ಇರುತ್ತೆ. ಈಗ ಹೀಗಾಗಿ ರೈತ ಬಾಂಧವರು ಮಾನ್ಯತೆ ಪಡೆದಂತ ಈ ಗೊಬ್ಬರವನ್ನಾಗಲಿ ಅಥವಾ ಕೀಟನಾಶಕವನ್ನಾಗಲಿ, ಯಾಕಂದ್ರೆ ಅವು ಮಾನ್ಯತೆ ಪಡೆದಂತ ಗೊಬ್ಬರ ಮತ್ತು ಕೀಟನಾಶಕಗಳು ಸ್ವಲ್ಪ ತುಟ್ಟಿ ಇರ್ತವೆ, ಅಂದ್ರೆ ಕಾಸ್ಟ್ಲಿ ಇರ್ತವೆ. ಹೀಗಾಗಿ ಕಡಿಮೆ ದರದಲ್ಲಿರುವಂತ ಕೆಲವೊಂದು ರಸಗೊಬ್ಬರವನ್ನಾಗಲಿ ಅಥವಾ ಕೀಟನಾಶಕವನ್ನಾಗಲಿ ಬಳಕೆ ಮಾಡಿರ್ತಾರೆ. ಹೀಗಾಗಿ ಮಣ್ಣು ಪರೀಕ್ಷೆ ಎಷ್ಟು ದಿನಗಳಿಗೊಮ್ಮೆ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ಅವಶ್ಯಕತೆ ಅನ್ನೋದನ್ನ ನಿಮ್ಗೆ ಕೇಳಿದೆ ನಾನು. ಸರ್, ತುಂಬಾ ಮುಖ್ಯವಾದ ಪ್ರಶ್ನೆ ನನಗೆ ಕೇಳಿದ್ರಿ. ಎಷ್ಟು ನಾವು ಸ್ಪೂರಿಯಸ್ ಅಂದ್ರೆ ರಾಸಾಯನಿಕ ವಸ್ತುಗಳನ್ನ ನಾವು ರೈತರು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ಇವತ್ತು, ಅದು ಸರಿ ಅಥವಾ ತಪ್ಪು ಅನ್ನುವ ಯಾವ ವಿವೇಚನೆಯೂ ಕೂಡ ಇಲ್ಲದೆ ಅವರು ಬಳಸ್ತಾ ಇದ್ದಾರೆ. ಯಾಕೆಂದ್ರೆ ಆ ತರಹದ ಹಲವು ಏಜೆನ್ಸಿಗಳು ರೈತರನ್ನ ನಾವು ಅವರನ್ನ ದಾರಿ ತಪ್ಪಿಸ್ತಾ ಇದೆ. ಈ ಅಂಶಗಳು ಖಂಡಿತವಾಗಿಯೂ ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವುಗಳ ಬಳಕೆಗೆ ಒಂದು ನಿರ್ದಿಷ್ಟ ಮಾರ್ಗಸೂಚಿಗಳಿಲ್ಲ, ಆದ್ರಿಂದ ಅವರಿಗೆ ತಗಲುವ ವೆಚ್ಚ ತುಂಬಾ ಜಾಸ್ತಿ ಆಗುತ್ತೆ. ಆ ತಗಲುವ ವೆಚ್ಚ ಜಾಸ್ತಿ ಆದಾಗ ಅವರಿಗೆ ಇಳುವರಿ ಸರಿಯಾಗಿ ಸಿಗದೇ ಇದ್ದಾಗ ಅವರು ಹತಾಶರಾಗ್ತಾರೆ. ಅದರಿಂದ ಅವಶ್ಯಕತೆಗೆ ಬೇಕಾದ ರಾಸಾಯನಿಕಗಳನ್ನ ರಿಜಿಸ್ಟರ್ಡ್ ಆ ಸಂಸ್ಥೆಗಳಿಂದಲೇ ಪಡೆಯುವ ಒಂದು ನಿರ್ಧಾರವನ್ನು ಮಾಡಬೇಕು. ಅದಕ್ಕೋಸ್ಕರ ಅತಿ ಹತ್ತಿರದ ಕೃಷಿ ಸಂಬಂಧಿತ ಸಂಸ್ಥೆಗಳನ್ನ, ವಿಶ್ವವಿದ್ಯಾಲಯಗಳನ್ನ ಅವರು ಸಂಪರ್ಕಿಸಬೇಕಾದ ಅತ್ಯಂತ ಅನಿವಾರ್ಯ ಸಮಯ ಅಂದ್ರೆ ಅಗತ್ಯತೆ ಅವರಿಗಿದೆ. ಅದರಿಂದ ಅವ್ರು ಮಾಡಬೇಕು. ಇಷ್ಟ ಆಗಿಯೂ ಕೂಡ ಸಮಯಕ್ಕೆ ತಕ್ಕಂತೆ ಅವರು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಹೆಂಡೆ ಗೊಬ್ಬರವನ್ನು ಬಳಸದೇ ಆಗಲಿ, ಅಣುಜೀವಿಗಳ ಗೊಬ್ಬರವನ್ನು ಬಳಸದೇ ಆಗದಾಗಲಿ, ಜೈವಿಕ ಜೀವನಾಶಿಗಳನ್ನ ಬಳಸ್ತಾ ಹೋದಾಗ ಅವರು ಮಣ್ಣಿನ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಯಾವುದಾದರೂ ಕಾರಣದಿಂದ ನಾವು ಮಣ್ಣಿನ ರಸಸಾರ ಅಥವಾ ಈಸಿ ಏನು ಬದಲಾವಣೆ ಆಗುವ ಒಂದಷ್ಟು ವ್ಯತ್ಯಾಸಗಳು ಆಗ್ತವೆ, ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ನಮ್ಮಲ್ಲಿಯೂ ಕೂಡ ಮಾರ್ಗದರ್ಶನ ಇದೆ. ಆ ಮಾರ್ಗದರ್ಶನಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಬಹುದು ಅವರು. ಬರಬಹುದು ಅಂತೀರಿ, ತುಂಬಾ ಸಂತೋಷ ಸರ್. ಒಂದು ನಮಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ರೈತರು ಕಷ್ಟಪಟ್ಟು ಬೆಳೆದಂತ ದಾಳಿಂಬೆ, ಚೆನ್ನಾಗಿ ಬೆಳೆದಿರುವಂತಹ ಒಂದು ಕ್ವಾಲಿಟಿ ದಾಳಿಂಬೆ ವಿದೇಶಕ್ಕೆ ರಫ್ತಾಗುತ್ತೆ. ವಿದೇಶಕ್ಕೆ ರಫ್ತಾಗುವಂತ ಒಂದು ದಾಳಿಂಬೆ ಬೆಲೆಗೆ ಒಂದು ನಿರ್ದಿಷ್ಟವಾದ ಬೆಲೆ ಎಲ್ಲಿ, ಇವರು ಅದನ್ನೇನಾದರೂ ತಮ್ಮ ವಿಶ್ವವಿದ್ಯಾಲಯದಿಂದ ನಿಗದಿಪಡಿಸಬಹುದಾ ಅಥವಾ ಹೇಗೆ? ಮಾರುಕಟ್ಟೆಯ ಒಂದು ನಿರ್ಧಾರ ಅಥವಾ ಇಂತಹ ಹಣ್ಣುಗಳನ್ನೇ ಮಾರುಕಟ್ಟೆಗೆ ಅಂದ್ರೆ ರಫ್ತು ವಿಚಾರಕ್ಕೆ ನಾವು ಮಾಡೋದಾದ್ರೆ ಅದಕ್ಕೆ ಅದ ಹಲವು ಮಾರ್ಗಸೂಚಿಗಳನ್ನ ಅನುಸರಿಸಬೇಕು. ಇದಕ್ಕೋಸ್ಕರವಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಂದಿನ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಪೇಡಾ ಒಂದು ಎನ್ನುವ ಸಂಸ್ಥೆಯ ಮೂಲಕ ನಾವು ರೈತರಿಗೆ ಒಂದು ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಯಾವ ಮಾರ್ಗಸೂಚಿಗಳನ್ನ, ಯಾವ ರಾಸಾಯನಿಕಗಳನ್ನ ಅವರು ಬಳಸಬೇಕು, ಒಂದು ರಾಸಾಯನಿಕವನ್ನು ಬಳಸಿದ ನಂತರ ಅವರು ಎಷ್ಟು ದಿನಗಳ ನಂತರ ಕೊಯ್ಲನ್ನು ಮಾಡಬೇಕು, ಈ ತರಹದ ಎಲ್ಲ ಒಂದು ಸಿದ್ಧಪಡಿಸಿದ ಚಾರ್ಟ್ ಅನ್ನ ನಾವು ಅವರಿಗೆ ಕೊಡ್ತೀವಿ. ಅದರ ಮುಖಾಂತರ ಅವರು ಅನುಸರಿಸದ್ದೇ ಆದಲ್ಲಿ ರಫ್ತಿಗೆ ಅವರ ಹಣ್ಣು ರೆಡಿಯಾಗುತ್ತೆ, ಅದಾದ್ಮೇಲೆ ಮಾಡಬೇಕು. ಅದಕ್ಕೋಸ್ಕರ ಅಪೇಡಾ ಸೂಚಿಸಿದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ರಫ್ತಿಗೆ ಅವರ ಹಣ್ಣುಗಳು ಯೋಗ್ಯವಲ್ಲ, ನಾವು ರೆಸಿಡ್ಯೂ ಅಂತ ಹೇಳ್ತೀವಿ. ಅಲ್ಲಿ ರಾಸಾಯನಿಕ ವಸ್ತುಗಳ ಪ್ರಮಾಣ ಹೆಚ್ಚಿಗೆ ಇದ್ದಲ್ಲಿ ಅವು ಅರ್ಹತೆ ಹೊಂದಿರೋದಿಲ್ಲ. ಅದಕ್ಕೋಸ್ಕರ ಈ ತರಹದ ಮಾರ್ಗಸೂಚಿಯನ್ನ ಅನುಸರಿಸಿ ಬೆಳೆದಿದ್ದೇ ಆದಲ್ಲಿ ಅವರಿಗೆ ರಫ್ತಿಗೆ ಅವಕಾಶ ಇರುತ್ತೆ ಸರ್. ಇದಕ್ಕೋಸ್ಕರವಾಗಿಯೇ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಭಾಗ ಇದೆ, ಅವರನ್ನು ಅವರು ಕಾಂಟ್ಯಾಕ್ಟ್ ಮಾಡಬಹುದು, ಅಲ್ಲಿ ಬಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತೀರಿ. ಈಗ ಇನ್ನೊಂದು ಸರ್, ತಾವೇನಾದರೂ ತಮ್ಮ ವಿಶ್ವವಿದ್ಯಾಲಯದಿಂದ ಸಸಿಗಳನ್ನು ಏನಾದರೂ ಮಾರಾಟ ಮಾಡ್ತೀರಾ? ಹೌದು, ದಾಳಿಂಬೆ ಸಸಿಗಳನ್ನ ನಾವು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಕೇಂದ್ರವಾದ ತಿಡುಗುಂದಿಯಲ್ಲಿ ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಸಸ್ಯಗಳನ್ನ ನಾವು ರೈತರಿಗೆ ನಾವು ಮಾರಾಟ ಮಾಡ್ತೀವಿ, ಅವರಲ್ಲಿಂದ ಪಡೆಯಬಹುದು. ಅದು ದರ ಏನಿದೆ ಅನ್ನೋದು ಸ್ವಲ್ಪ ತಿಳಿ. ಸದ್ಯಕ್ಕೆ 34 ರೂಪಾಯಿ ಒಂದು ಗಿಡ, ಒಂದು ಸಸಿಗೆ, ಒಂದು ಸಸಿಗೆ ಇದೆ, ಒಂದು ದಾಳಿಂಬೆ ಸಸಿಗೆ 34, ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಸಸಿಗೆ 34 ರೂಪಾಯಿ, 34 ರೂಪಾಯಿ ಇದೆ. ಈಗ ತಮ್ಮ ಒಂದು ಅನುಭವದ ಪ್ರಕಾರ ಸರ್, ಅಥವಾ ಒಂದು ತಂತ್ರಜ್ಞಾನ ಅಥವಾ ವಿಜ್ಞಾನದ ಪ್ರಕಾರ ಒಂದು ಎಕರೆಗೆ ರೈತ ಬಾಂಧವರು ಎಷ್ಟು ಸಸಿಗಳನ್ನ ನೆಡಬಹುದು? ಅಂದ್ರೆ ಅವರು ಸಸಿಗಳನ್ನ ಎಷ್ಟು ನೆಡಬಹುದು ಅಂತ ಹೇಳಿದ್ರೆ ಅವರು ನಿರ್ವಹಿಸುವಂತ ಎಕರೆವಾರು ಜಾಗ, ಎಕರೆ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ಮೆಕನೈಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಅಂದ್ರೆ ಒಂದು ಸಾಲಿನಿಂದ ಸಾಲಗೆ ಕನಿಷ್ಠ 14 ಅಡಿ ಸೊ ಗಿಡದಿಂದ ಗಿಡಕ್ಕೆ 12 ಅಡಿ. ಇಲ್ಲ ನಾನು ಮ್ಯಾನ್ಯಲ್ ನಾನು ಕೈಯಿಂದನೇ ಮಾಡ್ತೀವಿ ಅಂತ ಹೋದಾಗ ಅವರು ಆ ಗಿಡದಿಂದ ಗಿಡಕ್ಕೆ 12, ಸಾಲಿನಿಂದ ಸಾಲಿಗೆ 12, ಗಿಡದಿಂದ ಗಿಡಕ್ಕೆ 10, ಈ ನಿಗದಿತ ಪ್ರಮಾಣದ ಅಂತರವನ್ನ ಅವರು ಮಾಡಿದ್ರೆ 1 ಎಕರೆಗೆ 340-360 ಗಿಡಗಳನ್ನ ಅವರು ನಾಟಿ ಮಾಡಬಹುದು. ಅದು ಸೂಕ್ತವಾದ ಗಿಡಗಳ ಸಾಂದ್ರತೆ. ಇಷ್ಟು ಮಾಡಿದ್ರೆ ಇದೊಂದು ತಮ್ಮ ಒಂದು ವೈಜ್ಞಾನಿಕವಾಗಿ ಮಾಡಿಟ್ಟ ತುಂಬಾ ವರ್ಷಗಳ ಕಾಲ ಆತರದ ತೋಟಗಳನ್ನ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯ. ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಡಿಮೆ ಸಾಲು 6-6, 8-8, 10-8, 10-6, ಈ ತರಹದ ಅಂದ್ರೆ ಅಂಗಮಾರಿ ರೋಗಕ್ಕೆ ಭಯಪಟ್ಟು ಈ ವ್ಯತ್ಯಾಸ ಮಾಡ್ತಾ ಹೋಗಿದರೆ ಅಂತಹ ತೋಟಗಳಲ್ಲಿ 3 ವರ್ಷಗಳ ನಂತರ ಅವರು ಅವರ ಬೆಳೆ ಬೆಳಿಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಹೋಗುತ್ತೆ, ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಆ ಗಿಡಗಳ ಮೇಲೆ ಅಥವಾ ಆ ತೋಟಗಳ ಮೇಲೆ ಗಾಳಿಯ ಪ್ರಸರಣ ಸರಿಯಾಗೋದಿಲ್ಲ, ಸೂರ್ಯನ ಬೆಳಕನ್ನು ಅದು ಹಿಡಿದಿಟ್ಕೊಳ್ಳಕಾಗೋದಿಲ್ಲ, ಅದರಿಂದ ರೋಗಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹಣ್ಣುಗಳ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಅವರು ಇಂತಹ ಅಂತರವನ್ನ ಅವರು ಮಾಡಿದ್ಯಾದಲ್ಲಿ ಅಂತಹ ತೋಟಗಳನ್ನ ಒಂದು 13-14 ವರ್ಷ 15 ವರ್ಷ ಸುಸ್ಥಿತಿಯಲ್ಲಿ ಇಡಬಹುದಾದ ಒಂದು ಅವಕಾಶ ಇದೆ ಸರ್. ಸರ್, ಇನ್ನೊಂದು ಪ್ರಶ್ನೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ದುಂಡಾಣು ಅಂಗಮಾರಿ ರೋಗವನ್ನ ಈ ದಾಳಿಂಬೆ ಬೆಳೆಗೆ ಬರಲಾರದಂತೆ ನಾವು ನೋಡ್ಕೋಬೇಕು ಅಂತಂದ್ರೆ, ಈ ನಮ್ಮ ಹೊಲದ ಸುತ್ತಲೂ ಏನಾದರೂ ನಾವು ತಡೆಗೋಡೆಗಳನ್ನಾಗಲಿ ಅಥವಾ ಒಂದು ಬೇರೆ ಗಿಡದ ರಬ್ಬರ್ ಪ್ಲಾಂಟ್ಗಳನ್ನಾಗಲಿ ಏನಾದರೂ ಹಚ್ಚಿ ಜಾಸ್ತಿ ಗಾಳಿ ಬರದ ಹಾಗೆ ನಾವು ತಡೆಗಟ್ಟಬಹುದಾ? ಇದು ಹಲವು ರೈತರ ಪ್ರಶ್ನೆ. ಹೌದು, ಒಂದು ದುಂಡಾಣು ಅಂಗಮಾರಿ ರೋಗದ ದುಂಡಾಣುವನ್ನ ಅಂದ್ರೆ ಬ್ಯಾಕ್ಟೀರಿಯಾವನ್ನ ಈ ಯಾವುದೇ ಪೂರಕ ಅಂಶಗಳಿಂದ ತಡಲಿಕ್ಕೆ ಕಷ್ಟ ಸಾಧ್ಯ. ಆದ್ರೆ ಒಂದಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ಅದು ಗಾಳಿಯ ತಡೆಗೋಡೆಯಾಗಿ ಕೆಲಸ ಮಾಡುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಅಂಗಮಾರಿ ರೋಗದ ಬ್ಯಾಕ್ಟೀರಿಯಾ ದುಂಡಾಣು ಗಾಳಿಯಿಂದ ಕೂಡಿದ ಮಳೆಯ ಮುಖಾಂತರ ಪ್ರಸರಣಗೊಳ್ಳುತ್ತೆ. ಆ ಪ್ರಸರಣಗೊಳ್ಳುವ ವೇಗವನ್ನ ಕಡಿಮೆ ಮಾಡುತ್ತೆ ಹೊರತು, ಆದ್ರೆ ಆ ತೋಟವನ್ನ ಈ ಕ್ರಮಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿ ಇಡಲಿಕ್ಕೆ ಸಾಧ್ಯ ಇಲ್ಲ, ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಕಷ್ಟು ರೈತ ಬಾಂಧವರಲ್ಲಿ ಕಾಡುವಂತ ಪ್ರಶ್ನೆ ಇದೆ. ಆದ್ರೆ ಆ ತರಹದ ಕಾರ್ಯಕ್ರಮಗಳನ್ನ ಆ ತರಹದ ಪೂರಕ ಅಂದ್ರೆ ನಾವೇನು ಬಾರ್ಡರ್ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡಿದ್ರೆ ಕೀಟಗಳ ಬಾಧೆಯನ್ನ ಒಂದಷ್ಟರ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದು ನಾವು ಖಂಡಿತ ಕಡಿಮೆ ಮಾಡಬಹುದು. ಅಂದ್ರೆ ಇದು ತಮ್ಮ ಹೊಲದ ಸುತ್ತ ಒಂದು ಬಾರ್ಡರ್ ಕ್ರಾಪ್ ಅದನ್ನ ಹಾಕೋಬಹುದು. ಒಂದಷ್ಟು ಜತ್ರೋಪ ಆಗಿರಬಹುದು, ನಾವು ಜತ್ರೋಪ ಅಂತ ಗಿಡಗಳು, ಇನ್ಯಾವುದು ಹಸಿರು ಎಲೆ ಮರಗಳಿಂದ ಕೂಡಿದ ಗಿಡಗಳನ್ನ ನಾವು ಹಾಕೊಂಡಿದ್ದೇ ಆಗಲಿ ಕಡಿಮೆ ದುಡ್ಡಿನಲ್ಲಿ ಅಂದ್ರೆ ನೈಸರ್ಗಿಕವಾಗಿ ನಾವು ಬೆಳಿಲಿಕ್ಕೆ ಸಾಧ್ಯ. ಆ ಗಾಳಿಯಿಂದ ಪ್ರಸರಣಗೊಳ್ಳಬಹುದಾದ ಕೀಟಗಳನ್ನ ರೋಗ ಒಂದಷ್ಟರ ಮಟ್ಟಿಗೆ ರೋಗವನ್ನ ನಿಯಂತ್ರಣ ಇಡಲಿಕ್ಕೆ ಸಾಧ್ಯವಾಗಬಹುದು. ತುಂಬಾ ಸಂತೋಷ ಸರ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ದಾಳಿಂಬೆ ರೋಗಗಳ ನಿಯಂತ್ರಣಕ್ಕೆ ಬಳಸುವ ಔಷಧಿಗಳು ಮತ್ತು ಅದಕ್ಕೆ ರೈತ ಬಾಂಧವರು ಖರ್ಚು ಮಾಡುವಂತ ಸಾಧಕ ಬಾಧಕಗಳೇನು? ಸರ್, ಮತ್ತೆ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ರೈತ ಬಾಂಧವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ರಾಸಾಯನಿಕವಾಗಿರಬಹುದು, ಯಾವುದೇ ಒಂದು ಔಷಧಿ ಆಗಿರಬಹುದು, ಸಮಗ್ರವಾಗಿ ಒಂದೇ ಒಂದು ಔಷಧಿ ಯಾವ ರೋಗವನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಅಸಾಧ್ಯವಾದ ಮಾತು ಅಥವಾ ಕಷ್ಟ ಸಾಧ್ಯವಾದ ಮಾತು. ಅದರಿಂದ ರೈತರು ಆ ತರಹದ ಯಾವುದೋ ಒಂದು ಔಷಧಿ ಹೊಡೆದರೆ ಕಡಿಮೆ ಆಗುತ್ತೆ ಅನ್ನೋ ಅಭಿಪ್ರಾಯದಿಂದ ಹೊರಗಡೆ ಬರಬೇಕು. ಅವರು ಸಮಗ್ರ ರೋಗ ಪದ್ಧತಿಗಳನ್ನೇ ಅನುಸರಿಸಬೇಕು. ಆ ಸಮಗ್ರ ರೋಗ ಪದ್ಧತಿಗಳನ್ನು ಅನುಸರಿಸುವುದರ ಜೊತೆಗೆ ಆಯಾಯ ಪ್ರದೇಶಗಳಲ್ಲಿ ಯಾವ ಯಾವಾಗ ರೋಗ ಜಾಸ್ತಿ ಕಾಡುತ್ತೆ ಅನ್ನೋದನ್ನು ಕೂಡ ಅವರು ಗಮನಿಸಿರಬೇಕು. ಮುಖ್ಯವಾಗಿ ಬಿಜಾಪುರ ಮತ್ತು ಬಾಗಲಕೋಟೆ ಅಥವಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 3 ಬಹಾರ್ಗಳು ಅಂತ ಹೇಳ್ತೀವಿ, ಅಂಬೆ ಬಹಾರ್, ಮೃಗಬಹಾರ್, ಹಸ್ತಬಹಾರ್ ಅಂತ. ಅಂಬೆ ಬಹಾರ್ ಮತ್ತು ಮೃಗಬಹಾರಲ್ಲಿ ಅವರು ಚಾಟನೆ ಮಾಡಿ ಹೂಗೆ ಬಿಟ್ಟದ್ದೇಹದಲ್ಲಿ ಅಲ್ಲಿ ಅಂಗಮಾರಿ ದುಂಡಾಣು ಅಂಗಮಾರಿ ರೋಗದ ಬಾಧೆ ಜಾಸ್ತಿ ಇರುತ್ತೆ. ಅದನ್ನು ಅವರು ಕಡ್ಡಾಯವಾಗಿ ನಿಲ್ಲಿಸಿದ್ರೆ ಒಳ್ಳೆಯದು. ಅಂತಹ ತೋಟಗಳಲ್ಲಿ ಅವರು ಅಂದ್ರೆ ತೀವ್ರವಾಗಿ ಕಾಡುತ್ತಿದ್ರೆ, ಆ ಪ್ರದೇಶದಲ್ಲಿ ಕಾಡುತ್ತಿದ್ರೆ ಅವರು ಹಸ್ತಭಾರನಲ್ಲಿ ಚಾಟನೆ ಮಾಡಿ ಹಣ್ಣುಗಳನ್ನು ಬಿಟ್ಟರೆ ಒಳ್ಳೆಯದು. ಮೊದಲನೇದು, ಆ ಚಾಟನೆ ಮಾಡುವ ಮುಂಚೆ ಅಥವಾ ನಂತರ ಒಂದು ಬೋರ್ಡೋ 1% ಬೋರ್ಡೋ ದ್ರಾವಣವನ್ನ ಅವರು ಕಡ್ಡಾಯವಾಗಿ ಬಳಸಲೇಬೇಕು. ಅತ್ಯಂತ ಕಡಿಮೆ ದರದಲ್ಲಿ 200-350-300 ರೂಪಾಯಿಲಿ 1 ಎಕರೆಗೆ ಅವರು ಸಿಂಪರಣೆ ಮಾಡುವ ಸಾಧ್ಯತೆ 1% ಬೋರ್ಡೋ ದ್ರಾವಣಕ್ಕೆ ಇದೆ. ಮತ್ತೆ ಬೋರ್ಡೋ ದ್ರಾವಣ ಅಂಗಮಾರಿ ರೋಗಕ್ಕೆ ಒಂದು ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅತ್ಯಂತ ಕಡಿಮೆ ದರದಲ್ಲಿ ರೈತರು ಒದಗಿಸಬಹುದಾದ ಒಂದು ಔಷಧಿ, ಅದನ್ನ ಅವರು ಕಡ್ಡಾಯವಾಗಿ ಬಳಸಬೇಕು. ಮತ್ತೆ ರೋಗವನ್ನ ವಾಸಿ ಮಾಡಲು, ಅಂಗಮಾರಿ ರೋಗವನ್ನ ವಾಸಿ ಮಾಡಲಿಕ್ಕೆ ಸಾಧ್ಯತೆ ಇರುವ ಔಷಧಿಗಳು ಯಾವುವು ಅಂತ ಹೇಳಿದ್ರೆ, ಒಂದು ಕಾಪರ್ ಯುಕ್ತ ಅಂಶಗಳು, ಇನ್ನೊಂದು ಆಂಟಿಬಯೋಟಿಕ್ ಅಥವಾ ಬ್ರೋನೋಪಾಲ್ ಅಥವಾ ಬ್ಯಾಕ್ಟೀರಿಯ ನಾಶಕ. ಈ ಮೂರು ತರಹದ ಅಂಶಗಳಿಗೆ ಮಾತ್ರ ವಾಸಿ ಮಾಡೋ ಶಕ್ತಿ ಇರೋದು, ಇನ್ ಯಾವುದೇ ಔಷಧಿಗಳಿಗೂ ಕೂಡ ವಾಸಿ ಮಾಡೋ ಶಕ್ತಿ ಇಲ್ಲ. ಅದರಿಂದ ರೋಗ ಬಂದಾಗ ಈ ಅಂಶಗಳನ್ನ ತತ್ಕ್ಷಣ ಬಳಸಿ ರೋಗ ನಿರೋಧಕತೆ ಉಂಟು ಮಾಡುವ ಅಂಶಗಳನ್ನ ಅವರು ಬಳಸ್ತಾ ಹೋಗ್ಬೇಕು. ಆ ರೋಗ ನಿರೋಧಕತೆ ಉಂಟು ಮಾಡುವ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಜೈವಿಕ ಜೀವಾಣುಗಳನ್ನ ರಿಪೀಟೆಡ್ ಅಂದ್ರೆ ಪುನರಾವರ್ತಿಸಿ ಅದನ್ನ ಬಳಸ್ತಾ ಹೋಗ್ಬೇಕು. ಅದು ಕಡಿಮೆ ದುಡ್ಡಿನಲ್ಲಿ ಅವ್ರಿಗೆ ಸಿಗುತ್ತೆ. ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ 1 ಕೆಜಿ ಜೈವಿಕ ಜೀವಾಣುಗಳ ಲಭ್ಯ ಆಗ್ತಾ ಇದೆ. ಅದರಿಂದ ಅದನ್ನ ಬಳಸ್ತಾ ಹೋಗಬೇಕು. ಅದ ಅಲ್ಲದೆ ರೋಗ ನಿರೋಧಕತೆ ಉಂಟು ಮಾಡುವ ಲಘು ಪೋಷಕಾಂಶಗಳು, ರೋಗ ನಿರೋಧಕತೆ ಉಂಟು ಮಾಡುವ ಒಂದು ವಿಶಿಷ್ಟ ರಾಸಾಯನಿಕಗಳನ್ನ ಅವರು ಸರಿಯಾಗಿ ಬಳಸಿದ್ದಾದಲ್ಲಿ ಕಡಿಮೆ ಖರ್ಚಿನಲ್ಲಿ ರೈತರು ದುಂಡಾಡು ಅಂಗಮಾರಿ ರೋಗವನ್ನು ನಿರ್ವಹಣೆ ಮಾಡಬಹುದು. ಆದರೆ ಯಾವುದೋ ಒಂದು ಅಂದ್ರೆ ತುಂಬಾ ಮಳೆ ಬೀಳ್ತಾ ಇದೆ, ನಾನು ಬರೀ ಜೈವಿಕ ಜೀವಾಣುಗಳನ್ನ ಬಳಸ್ತೀವಿ ಅಂದ್ರೆ ಆಗಲ್ಲ. ಮಳೆಗಾಲಕ್ಕೆ ಪೂರಕವಾಗಿ ರಾಸಾಯನಿಕಗಳನ್ನ ಬಳಸಬೇಕು. ಅದರ ನಂತರ 7-8 ದಿನಗಳ ನಂತರ ಜೈವಿಕ ಜೀವಾಣುಗಳನ್ನ ಬಳಸಬೇಕು. ಅದರ ಜೊತೆಯಲ್ಲಿ ಲಘು ಪೋಷಕಾಂಶಗಳನ್ನ ಬಳಸಬೇಕು. ಲಘು ಪೋಷಕಾಂಶಗಳು, ಜೈವಿಕ ಜೀವಾಣುಗಳು ರೋಗ ನಿರೋಧಕತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತವೆ. ಈ ಜೈವಿಕ ಜೀವಾಣುಗಳನ್ನ ಭೂಮಿಗೆ ವರ್ಷಕ್ಕೆ 3 ಸಲ ಬಳಸುವುದರ ಮುಖಾಂತರವೂ ಕೂಡ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಬಹುದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾನು ನಮ್ಮ ರೈತರ ತೋಟಗಳಲ್ಲಿ ನಾನು ನೀಡಲಿಕ್ಕೆ ಸಿದ್ಧ ಇದ್ದೀನಿ. ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಬಹುದು. ಈ 3 ತರಹದ ರೋಗ ನಿರೋಧಕತೆ ಉಂಟು ಮಾಡುವ ಜೈವಿಕ ಅಂಶಗಳು, ರೋಗ ನಿರೋಧಕತೆ ಉಂಟು ಮಾಡುವ ಹಲವು ರಾಸಾಯನಿಕಗಳು, ರೋಗ ನಿವಾರಣೆ ಮಾಡುವ ರಾಸಾಯನಿಕಗಳನ್ನ ಸರಿಯಾಗಿ ಸೂಕ್ತವಾಗಿ ರೈತರು ಬಳಸದೇಹದಲ್ಲಿ ಖಂಡಿತವಾಗಿಯೂ ಕೂಡ ದುಂಡಾಣು ಅಂಗಮಾರಿ ರೋಗದ ಜೊತೆಗೆ ಹಣ್ಣು ಕೊಳೆ ರೋಗವನ್ನು ಕೂಡ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಯಶಸ್ವಿಯಾಗಿ ಅವರು ಬೆಳೀಬಹುದು. ಇಷ್ಟೆಲ್ಲ ಹೇಳಿದ್ರೆ ಸರ್, ಈಗ ಇನ್ನೊಂದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಏನಪ್ಪ ಅಂತಂದ್ರೆ, ಈಗ ರೈತ ಬಾಂಧವರು ಒಮ್ಮೊಮ್ಮೆ ಒಂದೊಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಯಾಕೆ ಅಂತಂದ್ರೆ, ಈಗ ತಾವು ಹೇಳಿದಂತ ಕೆಲವೊಂದು ಔಷಧಿಗಳನ್ನ ಕೊಂಡುಕೊಳ್ಳುವಷ್ಟು ಹಣ ಇರೋದಿಲ್ಲ ಅಂತ ರೈತ ಬಾಂಧವರು ಈಗ ಹೊಲದಲ್ಲಿ ದನಕರಗಳನ್ನ ಸಾಕಿರ್ತಾರೆ, ಇವರೇ ಏನಾದರೂ ಒಂದು ಔಷಧಿಯನ್ನ ಏನಾದರೂ ತಯಾರು ಮಾಡ್ಕೋಬಹುದಾ ಸರ್? ಬಹುಶಃ ಅಂಗಮಾರಿ ರೋಗಕ್ಕೆ ಅದು ಕಷ್ಟ ಸಾಧ್ಯ ಅಂತ ನನ್ನ ಭಾವನೆ. ಆದರೆ ಜೀವಾಮೃತಗಳ ಬಳಕೆಯನ್ನ, ಜೀವಾಮೃತ ಬಳಕೆಯನ್ನ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ನಾವು ಲೈಕ್ ಎನ್ರಿಚ್ಡ್ ಅಂತ ಹೇಳ್ತೀವಿ, ಅದರ ಗುಣವನ್ನ ಇಂಪ್ರೂವ್ ಮಾಡಿಕೊಳ್ಳೋದು. ಅದಕ್ಕೋಸ್ಕರ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಾವು ರೈತರಿಗೆ ಸುಲಭ ದರದಲ್ಲಿ ಸುಡಮಾನಸ್ ಟ್ರೈಕೋಡರ್ಮ ಅನ್ನುವ ಜೀವಾಣುಗಳನ್ನ ರೈತರಿಗೆ ಅವರ ಹೊಲದಲ್ಲಿ ಅವರೇ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ, ತರಬೇತಿಯನ್ನು ಕೊಡ್ತೀವಿ. ಅದನ್ನ ಮಾಡಿಕೊಂಡವರು ಪುನರಾವರ್ತನೆ ಮುಖಾಂತರ ಅಂದ್ರೆ ರಿಪೀಟೆಡ್ ಆಗಿ ಅವರು ಮಣ್ಣಿಗೆ ಈ ಅಂಶಗಳನ್ನು ಸೇರಿಸುವುದರ ಮುಖಾಂತರ ಅಂಗಮಾರಿ ರೋಗಕ್ಕೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಬಹುದು. ಇದು ಅಲ್ಲದೆ ಕಡಿಮೆ ದರದಲ್ಲಿಯೂ ಕೂಡ ನಾವು ಜೈವಿಕ ಜೀವಾಣುಗಳನ್ನ ರೈತರಿಗೆ ನಾವೊಂದು ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಒಂದು ಧಾರಕ್ಷಕ ಎನ್ನುವ ಒಂದು ಕನ್ಸಾರ್ಷಿಯನ್ನು ಮಾಡಿದೀವಿ, ಜೈವಿಕ ಜೀವಾಣುಗಳ ಕನ್ಸಾರ್ಷಿಯ ಸಮ್ಮಿಶ್ರಣ ಮಾಡಿದೀವಿ. ಇನ್ನು ದುಂಡಾಣು ರಕ್ಷಕ ಅನ್ನುವ 100 ರೂಪಾಯಿ ಎನ್ನುವ ಒಂದು ಮಿಶ್ರಣವನ್ನು ಮಾಡಿದೀವಿ. ಮಣ್ಣಿಗೆ ಸೇರಿಸಲು ಟ್ರೈಕೋಕವಚ್ ಅನ್ನುವ ಒಂದು ಮಿಶ್ರಣವನ್ನು ಮಾಡಿದೀವಿ. ಇವು ಕಡಿಮೆ ದರದಲ್ಲಿ ರೈತರಿಗೆ ಲಭ್ಯವಿದೆ, ಅದನ್ನು ಅವರು ಬಳಸದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಬಹುದು. ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಿದಾಗ ನಮ್ಮ ಅವಲಂಬನೆ, ರಾಸಾಯನಿಕಗಳ ಮೇಲಿನ ಅವಲಂಬನೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಆ ಕಡಿಮೆ ಆದರೆ 1 ಎಕರೆಗೆ ಗರಿಷ್ಠ 8-10 ಸಾವಿರದ ಒಳಗೆ ಅವರ ರಾಸಾಯನಿಕಗಳ ಮೇಲೆ ಡಿಪೆಂಡ್ ಆಗಬಹುದು, ಅವಲಂಬನೆ ಆಗಬಹುದು. ಅವರ ಒಟ್ಟಾರೆ ಖರ್ಚು ಕಡಿಮೆ ಆಗುತ್ತೆ. ಸೊ ಅವರಿಂದ ನಷ್ಟ ಉಂಟು ಮಾಡಿಕೊಳ್ಳೋ ಸಾಧ್ಯತೆ ತುಂಬಾ ಕಡಿಮೆ ಇದೆ ಸರ್. ಅಂದ್ರೆ ನಾನು ಒಂದು ಈ ಪ್ರಶ್ನೆಯನ್ನು ಕೇಳಿದ ತಮಗೆ, ಆದಷ್ಟು ರಾಸಾಯನಿಕ ಮುಕ್ತವಾದಂತಹ ಬೆಳೆಗಳನ್ನ ಬೆಳೆಯೋದ್ರಿಂದ ನಮ್ಮ ರೈತನು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಲೆನೂ ಜಾಸ್ತಿ ಇರುತ್ತೆ, ಮತ್ತೆ ನಮ್ಮ ಭೂಮಿನೂ ಹಾಳಾಗೋದಿಲ್ಲ ಸರ್. ರಾಸಾಯನಿಕ ಅಂಶಗಳನ್ನ ನಾನು 3 ಕಾರಣಗಳಿಗಾಗಿ ನಾನು ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ. 1, ಅವರಿಗೆ ತಗಲುವ ವೆಚ್ಚ ಕಡಿಮೆ ಆಗುತ್ತೆ. ಈ ವಾತಾವರಣದ ಮೇಲಿನ ಪರಿಣಾಮ, ದುಷ್ಪರಿಣಾಮ ಕಡಿಮೆ ಆಗುತ್ತೆ. ಈ ಭೂಮಿ ಅನ್ನೋದು ತುಂಬಾ ವರ್ಷಗಳ ಕಾಲ ಬದುಕಬೇಕು. ಮಣ್ಣು ಅನ್ನೋದು ತುಂಬಾ ಒಂದು ನಾವು ಜೀವ ಅಂತ ಹೇಳ್ತೀವಿ ಮಣ್ಣನ್ನ, ಆ ಜೀವವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ರಾಸಾಯನಿಕಗಳನ್ನ ಕಡಿಮೆ ಮಾಡಬೇಕು. ನಮ್ಗೆ ಗೊತ್ತು ದಾಳಿಂಬೆ ಅತ್ಯಂತ ಉತ್ಕೃಷ್ಟವಾದ ಹಣ್ಣು ಅಂತ ಗೊತ್ತು, ಆದ್ರೆ ನಾವು ರಾಸಾಯನಿಕಗಳ ಹೆಸರಲ್ಲಿ ಅದನ್ನ ನಾವು ಬಳಸ್ತಾ ಇಲ್ಲ. ಇವತ್ತು ಒಬ್ಬ ಗ್ರಾಹಕನಿಗೆ ಅತ್ಯಂತ ಆರೋಗ್ಯಕರವಾದ ಹಣ್ಣುಗಳನ್ನ ನಾವು ಕೊಡಬೇಕು ಅಂತ ಹೇಳಿದ್ರೆ ರಾಸಾಯನಿಕಗಳನ್ನ ಕಡಿಮೆ ಮಾಡಬೇಕು. ಈ ಮೂರು ಕಾರಣಗಳಿಗಾಗಿ ನಾವು ರಾಸಾಯನಿಕಗಳ ಅವಲಂಬನೆಯನ್ನು ಕಡಿಮೆ ಮಾಡಬೇಕು. ಆ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಮುಂಜಾಗ್ರತಾ ಕ್ರಮವಾಗಿ ರೋಗ ಬಂದ ಮೇಲೆ ರೈತರು ವಿಶ್ವವಿದ್ಯಾಲಯಕ್ಕೆ ಹೋಗಬಾರದು, ಮೊದಲು ಬರಬೇಕು ವಿಶ್ವವಿದ್ಯಾಲಯಕ್ಕೆ. ನಾಟಿ ಮಾಡುವುದಕ್ಕಿಂತ ಮುಂಚೆ, ನಾಟಿ ಮಾಡುವ ಹಂತದಿಂದ ಹಿಡಿದು ಚಾಟನೆ ಮಾಡುವ ಮೊದಲು ಸೂಕ್ತ ಕ್ರಮಗಳನ್ನು ಅನುಸರಿಸಿ ಅವರು ಬಳಸಿದ್ದಾದಲ್ಲಿ ಖಂಡಿತವಾಗಿಯೂ ಕೂಡ ಈ ಅವಲಂಬನೆಯನ್ನ, ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು, ಅದರ ದುಷ್ಪರಿಣಾಮವನ್ನು ತಪ್ಪಿಸಬಹುದು, ಖರ್ಚನ್ನ ಕಡಿಮೆ ಮಾಡಬಹುದು, ಅತ್ಯಂತ ಯಶಸ್ವಿಯಾಗಿ ಆರೋಗ್ಯಯುತ ಹಣ್ಣನ್ನ ಇಡೀ ಪ್ರಪಂಚಕ್ಕೆ ನಾವು, ನಮ್ಮ ಗ್ರಾಹಕರಿಗಲ್ಲದೆ ಇಡೀ ಪ್ರಪಂಚಕ್ಕೆ ನಾವು ಕೊಟ್ಟು ಅತ್ಯಂತ ಹೆಚ್ಚಿಗೆ ಆದಾಯವನ್ನು ಪಡೆಯಬಹುದು. ಅಂದ್ರೆ ನಾವು ರಫ್ತಿನ ಮುಖಾಂತರ, ರಫ್ತಿನ ವಹಿವಾಟಿನ ಮುಖಾಂತರ ನಮ್ಮ ರೈತರ ಆದಾಯವನ್ನು ಜಾಸ್ತಿ ಮಾಡಬಹುದು. ಅದು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿದ್ದ ಆದಲ್ಲಿ ಮಾತ್ರ ಸಾಧ್ಯ. ತುಂಬಾ ಸಂತೋಷ ಸರ್, ಯಾಕಂದ್ರೆ ನಮ್ಮ ಉದ್ದೇಶನೂ ಇಷ್ಟೇ. ಒಂದು ರೈತ ಬಾಂಧವರಿಗೆ ಒಂದು ಈ ಆಕಾಶವಾಣಿ ಮೂಲಕ ತಿಳಿಸುವುದೇನೆಂದ್ರೆ ರಾಸಾಯನಿಕ ಮುಕ್ತ ಗುಣಯುಕ್ತವಾದಂತಹ ಒಂದು ಹಣ್ಣನ್ನ ಇವತ್ತು ನಾವು ಸಮಾಜಕ್ಕೆ ನೀಡಿದಾಗ ಮಾತ್ರ ನಮಗೂ ಅದರಲ್ಲಿ ಒಂದು ತೃಪ್ತಿಯಾದ ಒಂದು ಜೀವನವನ್ನ ನಡೆಸಬಹುದು ಅಂತ ಹೇಳ್ತೀನಿ ಸರ್. ಇನ್ನೊಂದು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ದಾಳಿಂಬೆಯನ್ನ ಬೆಳೆಯುವಂತ ರೈತ ಬಾಂಧವರಿಗೆ ಒಂದು ಕಿವಿ ಮಾತನ್ನ ಹೇಳಿಬಿಡಿ. ಕಿವಿ ಮಾತು ಅನ್ನೋದಕ್ಕಿಂತ ಮುಖ್ಯವಾದ ಮಾತು, ಸಾಮೂಹಿಕವಾಗಿ ನೀವು ಅಂದ್ರೆ ರೈತರುಗಳು ಸಾಮೂಹಿಕವಾಗಿ ನಿರ್ವಹಣಾ ಕ್ರಮಗಳನ್ನ ಅವರು ಅನುಸರಿಸಬೇಕು. ಪಕ್ಕದ ಹೊಲದಲ್ಲಿ ಅವನು ರೋಗ ನಿಯಂತ್ರಣ ಮಾಡ್ತಾ ಇಲ್ಲ, ನಾನು ಮಾತ್ರ ನಿಯಂತ್ರಣ ಮಾಡ್ತಾ ಇದ್ದೀನಿ ಏನಾದ್ರೆ ಅವನದು ತೋಟ ರೋಗ ನಿರ್ವಹಣೆ ಮಾಡೋ ಸಾಧ್ಯ ಕಷ್ಟ ಆಗುತ್ತೆ. ಅದರಿಂದ ರೈತರು ಈ ರೋಗ ನಿರ್ವಹಣಾ ಕ್ರಮಗಳನ್ನ ಸಮಗ್ರವಾಗಿ ಸಾಮೂಹಿಕವಾಗಿ ಮಾಡಬೇಕು. ಅವರ ರಾಸಾಯನಿಕಗಳ ಅವಲಂಬನೆಯನ್ನ ಕಡಿಮೆ ಮಾಡಲು ಜೈವಿಕ ಜೀವಾಣುಗಳನ್ನ ಅವರ ಮಣ್ಣಿನಲ್ಲಿ ಕೊಟ್ಟಿಗೆ ಗೊಬ್ಬರದ ಬಳಕೆಯನ್ನು ಜಾಸ್ತಿ ಮಾಡಿ ಅವರು ಬೆಳೆಯನ್ನು ಬೆಳಿಬೇಕು. ನಾವು ಕನ್ಸಲ್ಟೆಂಟ್ಸ್ಗಳಂತ ಹೇಳ್ತೀವಿ, ಅಂತಂದ್ರೆ ನಾವು ಹಳ್ಳಿಗಳಲ್ಲಿ ಡಾಕ್ಟರ್ ಅಂತ ಹೇಳ್ತಾರೆ ರೈತರುಗಳ. ಅವರು ಹೇಳುವ, ಕೊಡಮಾಡುವ, ಬರೆದು ಕೊಡುವ ಎಲ್ಲ ಅಂಶಗಳನ್ನ ಅವರು ಸರಿಯಾ ಅಂದ್ರೆ ಅದನ್ನ ಚಾಚು ತಪ್ಪದೆ ಪಾಲಿಸದೆ ಅವರ ಅದನ್ನ ಅರಿತು ಆ ಔಷಧಿಗಳ ಬಳಕೆಯ ಪೂರಕ ಅಂಶಗಳನ್ನು ಅರ್ಥ ಮಾಡಿಕೊಂಡು ಅವರು ಬಳಸಬೇಕು. ಹೀಗಾಗಿ ಬಳಸಿದ್ದಲ್ಲಿ ಮಾತ್ರ ಅವರಿಗೆ ತಗಲುವ ಖರ್ಚು ಕಡಿಮೆ ಆಗುತ್ತೆ, ಅವರು ಯಶಸ್ವಿಯಾಗಿ ದಾಳಿಂಬೆಯನ್ನು ಬೆಳಿಬಹುದು. ದಾಳಿಂಬೆಯನ್ನು ಬೆಳಿಬಹುದು ಅಂತ ಹೇಳ್ತಾ ಇದ್ರಿ, ತುಂಬಾ ಸಂತೋಷ ಸರ್. ಕೊನೆಯದಾಗಿ ಈ ಯಾವುದೇ ರೈತರಿಗೆ ತಾವು ನೀಡಿದಂತ ಒಂದು ಈ ಸಂದರ್ಶನ ಮುಖಾಂತರ ಅವರ ಎಲ್ಲ ಸಂದೇಹಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾವು ಅನ್ಕೊಳ್ಳೋಣ. ಆದರೆ ಇನ್ನೂ ಎಲ್ಲೋ ಸ್ವಲ್ಪ ಒಂದಿಷ್ಟೇನಾದರೂ ಸಂಶಯ ಅನ್ನೋದೇನಾದರೂ ಇದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ತಿಳಿಸಿಬಿಡಿ ಸರ್. ಅವರು ತಮಗೆ ಕರೆ ಮಾಡಿ ಅಥವಾ ತಮಗೆ ಖುದ್ದಾಗಿ ಯಾವ ಸಮಯದಲ್ಲಿ ಭೇಟಿಯಾಗಬೇಕು ಅನ್ನೋದನ್ನು ಎರಡನ್ನು ತಿಳಿಸಿಬಿಟ್ರೆ ಸ್ವಲ್ಪ ರೈತ ಬಾಂಧವರಿಗೆ ಅನುಕೂಲ. ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಪ್ರತಿದಿನ 4-5 ಗಂಟೆ ಸಾಯಂಕಾಲದ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ನೀವು ನನಗೆ ಕರೆ ಮಾಡಬಹುದು. ನನ್ನ ನಂಬರ್, ನನ್ನ ಫೋನ್ ಸಂಖ್ಯೆ 9916219697. ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ನೀವು ಕಳಿಸೋದೇ ಆದ್ರೆ, ಫೋಟೋ ಸಮೇತ ನೀವು ಮೆಸೇಜ್ ಕಳಿಸೋದೇ ಆದ್ರೆ, ಖಂಡಿತವಾಗಿ 2-3 ಗಂಟೆ ಒಳಗಡೆ ನಾನು ನಿಮಗೆ ಖಂಡಿತ ಉತ್ತರ ಕೊಡ್ತೀನಿ. ಫೋನ್ ಮಾಡದೆ ಅಂದ್ರೆ ಈ 4-5 ಗಂಟೆಯ ಅಲ್ಲದ ಸಮಯದಲ್ಲಿ ನೀವು ನಾನು ಕರೆಯನ್ನು ರಿಸೀವ್ ಮಾಡದೆ ಇದನ್ನು ಕೂಡ ನಿಮ್ಮ ವಾಟ್ಸ್ಆಪ್ ಮೆಸೇಜ್ಗಳಿಗೆ ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ಇದಲ್ಲದೆ ಪ್ರತಿ ಸೋಮವಾರ ಒಂದು ಬೆಳಿಗ್ಗಿನ ಅಂದ್ರೆ 10 ಗಂಟೆಯಿಂದ 1 ಗಂಟೆಯವರೆಗೆ ನಿಮಗೆ ಅವಶ್ಯಕತೆ ಇರುವ ಒಂದು ಅಂಶಗಳ ಮೇಲೆ ನಾವು ತರಬೇತಿಯನ್ನು ಕೂಡ ನಾವು ಪ್ರತಿ ವಾರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಕೊಡ್ತೀವಿ. ನಿಮ್ಮ ಹೆಸರನ್ನ ನೋಂದಾವಣೆ ಮಾಡಿ ವಿಶ್ವವಿದ್ಯಾಲಯಕ್ಕೆ ಬಂದು ನಿಮಗೆ ಬೇಕಾದ ತರಬೇತಿಯನ್ನು ಪಡೆಯಬಹುದು. ನಾವು ಅದಕ್ಕೆ ಸಿದ್ಧರಿದ್ದೀವಿ. ಅಂದ್ರೆ ಯಾವುದಾದ್ರೂ ಕಾರ್ಯ ಅಂದ್ರೆ ನಾನು ಹೆಂಗೆ ಚಾಟ್ನಿ ಮಾಡಬೇಕು, ಹೆಂಗೆ ಸಿಂಪರಣೆ ಮಾಡಬೇಕು, ಹೆಂಗೆ ಹಣ್ಣು ಕೀಳಬೇಕು, ಹೆಂಗೆ ನಾನು ಪೇಸ್ಟ್ ಮಾಡಬೇಕು, ಈ ತರದ ತುಂಬಾ ವಿಶಿಷ್ಟವಾದ ತರಬೇತಿಯನ್ನು ನಾವು ನಿಮ್ಗೆ ಕೊಡ್ತೀವಿ. ದಯವಿಟ್ಟು ನೀವು ನಮ್ಮನ್ನ ಬಂದು ನೀವು ಭೇಟಿ ಮಾಡಬಹುದು. ಪ್ರತಿ ಸೋಮವಾರ ನೋಂದಾಯಿಸಿ ದಯವಿಟ್ಟು ಬನ್ನಿ, ನಾವು ಅದಕ್ಕೆ ಸಿದ್ಧರಿದ್ದೀವಿ, ನಿಮಗೆ ತರಬೇತಿ ಕೊಡಲಿಕ್ಕೆ ಸಿದ್ಧರಿದ್ದೀವಿ ಸರ್. ಇದುವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಈ ಒಂದು ದಾಳಿಂಬೆ ಬೆಳೆಗೆ ಬರುವಂತಹ ಒಂದು ದುಂಡಾಣು ಅಂಗಮಾರಿ ರೋಗದ ಕುರಿತು ಮತ್ತೆ ಈ ದಾಳಿಂಬೆ ಬೆಳೆಯ ರೋಗ ನಿರೋಧಕವನ್ನ ಯಾವ ರೀತಿ ಮಾಡಬೇಕು ಮತ್ತೆ ಅದಕ್ಕೆ ಸಂರಕ್ಷಣಾ ಕ್ರಮಗಳೇನು, ಯಾವ ಒಂದು ಹವಾಮಾನದಲ್ಲಿ ದಾಳಿಂಬೆ ಬೆಳೆಗೆ ರೋಗಗಳು ಬರ್ತವೆ, ಇದೆಲ್ಲದರ ಬಗ್ಗೆ ಒಂದು, ಅದರ ಜೊತೆಗೆ ಈ ದಾಳಿಂಬೆ ರೋಗಗಳ ನಿಯಂತ್ರಣಕ್ಕೆ ಬಳಸುವ ಔಷಧಿಗಳು ಮತ್ತು ಒಂದು ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ನಾವು ಅವನ್ನ ಮೇಂಟೈನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಡಾಕ್ಟರ್ ಜಿ ಮಂಜುನಾಥ್ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೇ, ಇದುವರೆಗೆ ಕಿಸ್ತ್ರಮಾಣಿಯಲ್ಲಿ ಡಾಕ್ಟರ್ ಮಂಜುನಾಥ್ ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರೊಂದಿಗೆ ದಾಳಿಂಬೆ ಬೆಳೆಗೆ ಬರುವ ದುಂಡಾಣು ಅಂಗಮಾರಿ ರೋಗದ ಕುರಿತು ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಕಿರಣ್ ಕುಮಾರ್ ಶೇಖ್ದಾರ್. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಅಂಕಲಿಗೆ ಗ್ರಾಮದ ಬಸವರಾಜ್ ಮಾದಿಗಾರ್ ಹಾಗೂ ತಂಡದವರಿಂದ ಜನಪದ ಗೀತೆಗಳನ್ನು ಕೇಳಿ. ಧಾರವಾಡಕ್ಕ ಕರೆದು ಕೇಳಿರ ಹಾಡು ಧಾರವಾಡಕ್ಕ, ಮ್ಯಾಲಿನ ಕುಲ ಜಾತಿ ಹಂಗ ಹಳೆಬೀಡು ಬೇಲೂರು ಹಿಂಗ ಕಲ್ಲ ಮೂರ್ತಿ ನಿಂತು ನೋಡುದಕ್ಕ, ಕಲ್ಲು ಮೂರ್ತಿ ನಿಂತು ನೋಡುದಕ್ಕ. ಅಂದು ಪ್ರೀತಿ ಕೂಡಿರುವಾಗ ಮುಂದೆ ಏನಿತ್ತು ಹೇಳುವಾಗ ಬಂದ ವೈದಾರ ಅಂದ ಪೈಟನಕ್ಕ, ಬಂದ ವೈದಾರ ಅಂದ ಪೈಟನಕ್ಕ. ಬೆಳಗಾವಿ ಮಿಲಿಟ್ರಿಗೇನ ಹೇಳುವಂಗ ಎತ್ತ ಶೂರ ಜನ ಯಾಳೆ ಬಿಗಲಾತ ಮುಂದ ಸಾಗುದಕ್ಕ, ಯಾಳೆ ಬಿಗಲಾತ ಮುಂದ ಸಾಗುದಕ್ಕ. ಗುಡ್ಡ ಕಳಚಿ ಬಿದ್ದಂಗಾತ ಕೂಡಿದ ದಿನ ಉಳದ ಹೋತ ಗಾಡಿ ಹತ್ತಿ ಹೋದ ಶೂರ ಲಡಾಯಕ್ಕ, ಗಾಡಿ ಹತ್ತಿ ಹೋದ ಶೂರ ಲಡಾಯಕ್ಕ. ಯಾರ ಮಾತ ಏನನ್ನಲಿ ಬರ್ದಾರ ಹಿಂಗ ವಾರಂಟದಲ್ಲಿ ತಿರುಗಿ ಬರುವದೆಂದು ಬಾಗಿಲಕ್ಕ, ತಿರುಗಿ ಬರುವದೆಂದು ಬಾಗಿಲಕ್ಕ. ಹಂದಿ ನೆನ ಹತ್ತಿ ಹಿಂಗ ಬಂದುಕದ ಮ್ಯಾಗ ಹಿಂದೂಗಳು ಒಪ್ಪಲಿಲ್ಲ ಇದಕ್ಕ, ಒಂದಾಗಿ ಕಟ್ಟರ ಗುಂಪ ನೀತಿ ಆಗುದಕ್ಕ, ಒಂದಾಗಿ ಕಟ್ಟರ ಗುಂಪ ನೀತಿ ಆಗುದಕ್ಕ. ಬಿಟ್ಟು ಹೋದ ಯಾವ ಕಡೆಗೆ ಕೊಟ್ಟ ಪ್ರಾಣ ಬ್ರಿಟಿಷರಿಗೆ ಹುಟ್ಟಿಯಿಟ್ಟ ನೀತಿ ಭಾರತ ಜನಕ್ಕ, ಹುಟ್ಟಿಯಿಟ್ಟ ನೀತಿ ಭಾರತ ಜನಕ್ಕ. ಸಿಪಾಯರ ಬಂಡಾಯದಲ್ಲಿ ಸೊಪ್ಪ ಹಾಕಲಿಲ್ಲ ದೇಶದಲ್ಲಿ ನೆಪ್ಪ ಮಂಗಲ ಪಾಂಡೆ ಎಲ್ಲ ಜನಕ್ಕ, ನೆಪ್ಪ ಮಂಗಲ ಪಾಂಡೆ ಎಲ್ಲ ಜನಕ್ಕ. ಕೊಳಲನಾದಕ್ಕ ಮರುಳಾಗಿ ಯಾಳೆ ಬಾರದೇನು ತಿರುಗಿ ಹೇಳಿದ ಪ್ರೀತಿ ಯಮುನಾ ತೀರಕ್ಕ, ಹೇಳಿದ ಪ್ರೀತಿ ಯಮುನಾ ತೀರಕ್ಕ. ಬ್ರಿಟಿಷರದೊಂದು ಹುಡುಗಿ ಆಗ ಇಟ್ಟಳ ಇವನ ಮ್ಯಾಗೇನ ಕಣ್ಣ ಬಿಟ್ಟು ಹೋಗಲಿಲ್ಲ ಆಕೆ ಕಡಿತನಕ್ಕ, ಗೊತ್ತ ಹಚ್ಚಾಳ ಬ್ರಿಟಿಷರ ಒಳಗಿನ ಗುಟ್ಟ. ಊರ ಹಾದಿ ಮ್ಯಾಗ ವೀರಗಲ್ಲ ಯಾರು ಬಂದ್ರು ಮರೆಯೋರಲ್ಲ, ಕರೆದು ಕೇಳಿರ ಹಾಡು ಧಾರವಾಡಕ್ಕ, ಕರೆದು ಕೇಳಿರ ಹಾಡು ಧಾರವಾಡಕ್ಕ. ಅಂದ ಪ್ರೀತಿ ಕೂಡಿರುವಾಗ ಮುಂದೆ ಏನಿತ್ತು ಹೇಳುವಾಗ ತಿಳಿಸಾಳ ಎಲ್ಲ ಗುಟ್ಟ ಪೈಟನಕ್ಕ, ತಿಳಿಸಾಳ ಎಲ್ಲ ಗುಟ್ಟ ಪೈಟನಕ್ಕ. ಮಿರತದಿಂದ ದಿಲ್ಲಿವರೆಗೆ 60 ಕಿಲೋಮೀಟರ್ ನಡೆದು ಬಂದರ ಹಿಂಗ ಸುದ್ದಿ ಸಾರುದಕ್ಕ, ಬಂದರ ಹಿಂಗ ಸುದ್ದಿ ಸಾರುದಕ್ಕ. ಬೆಳಗಾವಿ ಮಿಲಿಟ್ರಿಗೇನ ಹೇಳುವಂಗ ಎತ್ತ ಶೂರ ಜನ ಯಾಳೆ ಬಿಗಲಾತ ಮುಂದ ಸಾಗುದಕ್ಕ, ಯಾಳೆ ಬಿಗಲಾತ ಮುಂದ ಸಾಗುದಕ್ಕ. ಯಾರ ಮಾತ ಏನನ್ನಲಿ ಬರದಾರ ಹಿಂಗ ವಾರಂಟದಲ್ಲಿ, ಬರದಾರ ಹಿಂಗ ವಾರಂಟದಲ್ಲಿ ತಿರುಗಿ ಬರುವದೆಂದು ಬಾಗಿಲಕ್ಕ, ತಿರುಗಿ ಬರುವದೆಂದು ಬಾಗಿಲಕ್ಕ. ಹಂದಿ ನೆನ ಹಚ್ಚಿ ಬಂದು ಕಂದು ಹಿಂದೂಗಳು ಒಪ್ಪಲಿಲ್ಲ ಜನಕ್ಕ ಅಂದು,